ಮತ್ತು ಬೆಂಗಳೂರಿನಲ್ಲಿ ನಾಳೆ ನವೋದ್ಯಮ ಒಳಗೊಂಡ ಶೃಂಗಸಭೆ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ಅಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿ. ಆಕಾಶವಾಣಿ ಮೈಸೂರು ಎಫ್ಎಂ. ಭಾರತ ಸರ್ಕಾರದ ಭೋಜನ ಜಲ್ ಔರ್ ಶುದ್ಧ ವಾತಾವರಣ ಹಮಾರೆ ಜೀವನ ಕಾ ಬಢತೆ ಪ್ರಯೋಗ ಸೆ ಕೃಷಿ ಕಿ ಸತತ ಕ್ಷಮತಾ ಪರ ಚಿಂತಾಯೆ ಬಢಿ ಹೈ. ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ರಸಾಯನ ಮುಕ್ತ ಜೈವಿಕ ಖೇತಿ ಕೋ ಬಢಾವಾ ದೇನೆ ಕೆ ಲಿಯೆ 5 ವರ್ಷ ಪೂರ್ವ ಸರ್ಕಾರ ನೆ ಪರಮ ಆರ್ಗಾನಿಕ್ ಫಾರ್ಮಿಂಗ್ ಕೋ ದೇಶ ಭರ ಮೇ ಬಢಾವಾ ದೇನೆ ಕೆ ಲಿಯೆ ಸರ್ಕಾರ ಅನೇಕ ಕೆ ತಹತ್ ಕಾಮ ಕಿಯಾ ಜಾ ರಹಾ ಹೈ. ನಾ ಸಿರ್ಫ ಆರ್ಗಾನಿಕ್ ಫಾರ್ಮಿಂಗ್ ಕೋ ಬಲ್ ದಿಯಾ ಜಾ ರಹಾ, ವ್ಯವಸ್ಥಾ ಭಿ ಕಿ ಜಾ ರಹಿ ಹೈ. ಭಾರತ ಸರ್ಕಾರ ಏವಂ ಕಿಸಾನೋ ಕೆ ಸಮ್ಮಿಲಿತ ಪ್ರಯಾಸೋ ಸೆ ಇಸ್ಕೆ ಅತಿರಿಕ್ತ ಹಮಾರೆ ದೇಶ ಕೆ ಅನೇಕ ಐಸೆ ಕ್ಷೇತ್ರ ಹೈ ಜಹಾಂ ಆಜ್ ಭಿ पारंपरिक जैविक जीएस के अंतर्गत लार्ज एरिया सर्टिफिकेट का प्रावधान किया गया है. इस प्रकार सामान्य परिस्थितियों में इसमें 2 से 3 वर्ष का समय लगता है. अंडमान निकोबार केंद्र जैविक क्षेत्र है. अभी हाल ही में संपूर्ण लक्षद्वीप को जैविक खेती का राज्य पूर्ण जैविक कृषि राज्य के रूप में प्रमाणित हो चुका है और बढ़ना शुरू कर दिया है. जैविक उत्पादों को बाजार सुलभ कराने तथा किसानों की उत्पादन तथा बाजार उपलब्ध कराया जा रहा है. आशा है देश के में योगदान देंगे. जैविक उत्पादों की देश और विदेशों में बढ़ती मांग तथा जैविक कृषि व्यापार में भागीदारी हमारे किसानों को अपनी आय बढ़ाने का अवसर दे रहा है, हो रही है. उम्मीद है पारंपरिक क्षेत्र के किसान भी इस बढ़ते बाजार से. किसानों की मुस्कान समृद्ध हिंदुस्तान की है पहचान. ಕೆಪಿಎಂಇ ತಿದ್ದುಪಡಿ ಕಾಯ್ದೆ ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಹರಿಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುಣಮಟ್ಟದ ಸಸ್ಯಗಳ ಲಭ್ಯತೆ ಹಾಗೂ ಸಸ್ಯ ಕ್ಷೇತ್ರಗಳ ನಿರ್ವಹಣೆಯಲ್ಲಿ ಮೊಬೈಲ್ ಆ್ಯಪ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಂಧವರೇ, ತಮಗೆಲ್ಲ ಗೊತ್ತೇ ಇದೆ, ಇವತ್ತು ಇಡೀ ಜಗತ್ತಿನ ಫೋನ್ನಲ್ಲಿ ನಮಗೆ ವಿಶ್ವದ ಯಾವ ಭಾಗದಲ್ಲಿ ಯಾವ ವಸ್ತು ದೊರೆಯುತ್ತೆ ನನ್ನ ಮನೆ ಬಾಗಿಲಿಗೆ ಬರೋರಿದಕ್ಕೆ. ಆದರೆ ನಮ್ಮ ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ತಾಂತ್ರಿಕತೆಯ ದಾರಿಗಳು ಕಂಡುಕೊಂಡಿದ್ದಾರೆ, ರೈತರಿಗೆ ತೊಡಕಾಗ್ತಾ ಇದೆ. ಆ ತೊಡಕುಗಳನ್ನು ನಿವಾರಣೆ ಮಾಡಬೇಕು ಅಂತಕ್ಕಂಥದ್ರಲ್ಲಿ ಅವರನ್ನು ಮೊದಲು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ನಂತರ ಅವರ ಏನು ಆ ಕಾರ್ಯಚಟುವಟಿಕೆ ಅನುಕೂಲವಾಗಲಿ ಅಂತ ಹೇಳಿ ಮೊಬೈಲ್ನಲ್ಲಿ ಅಳವಡಿಸ್ಕೊಳ್ಬೇಕಾದಂಥ ಒಂದು ಆ್ಯಪನ್ನು ನೀವು ಅಭಿವೃದ್ಧಿಪಡಿಸಿದ್ದೀರಿ ಹಾಗೂ ಅದನ್ನು ನಿರ್ವಹಿಸ್ತಾ ಇದ್ದೀರಿ. ಏನು ಬೇಕಾದಷ್ಟು ಆ್ಯಪ್ಗಳು ಇದ್ದಾವೆ ರೈತರಿಗೆ, ಅದರಲ್ಲಿ ನಿಮ್ಮ ಆ್ಯಪ್ನ ಇದನ್ನು ನಾವು ನರ್ಸರಿಗಳಿಗೆ ಮತ್ತು ತರಕಾರಿ ಬೆಳೆಯೋ ರೈತರಿಗೆ ಡೆವಲಪ್ ಮಾಡಿದ್ದೀವಿ. ಬೇರೆ ಆ್ಯಪ್ಗಳೆಲ್ಲ ನಾನು 4 ವರ್ಷ ನಡೆಸ್ತಾ ಇದ್ದೀನಿ. ಸೊ ನನ್ನ ಖಾಸಗಿ ಕಂಪ್ನಿ 4 ವರ್ಷ ನಡೆಸ್ತಾ ಇದ್ದೀನಿ. ನಾನು ಮುಂಚೆ ಮೈಸೂರಲ್ಲಿ ಅಕ್ಕಪಕ್ಕ ಎಲ್ಲ ರೈತರಿಗೆ ಆನ್ಲೈನ್ ಮಾರಾಟ ಮಾಡೋದು, ಪ್ಲಸ್ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಅವ್ರಿಗೆ ಸೇಲ್ಸ್ ಮಾಡಿಸ್ಕೊಡೋದು. ನಾನು ಅವ್ರಿಗೆ ಫಸ್ಟ್ ಸೇಲ್ಸಲ್ಲಿ ಹೆಲ್ಪ್ ಮಾಡೋಣ ಪ್ರಾಬ್ಲಮ್ಸ್ ಅಂತ ನಂಗೆ ಗೊತ್ತಾಯಿತು. ಅದರಲ್ಲಿ ಸ್ಪೆಷಲಾಗಿ ನಮ್ಗೆ ಗೊತ್ತಾಗಿದ್ದು ನರ್ಸರಿಗಳಿಗೆ ಮತ್ತು ಈ ಸ್ಯಾಪ್ಲಿಂಗ್ಸ್ ಹುಡ್ಕೋಕ್ಕೆ. ಸೀಡ್ಸ್ ಬರೋದ್ರಿಂದ ಡೈರೆಕ್ಟಾಗಿ ಸೀಡ್ಸ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ, ಸೀಡ್ಸಿನ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಯಾರು ರೈತರು ಡೈರೆಕ್ಟಾಗಿ ಸೋಯಿಂಗ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ 80% ರೈತರು ಸೀಡ್ಸ್ನ ನಮ್ಮ ನರ್ಸರಿ ಕೊಡ್ತಾರೆ, ಅಲ್ಲಿಂದ ಪೈರ್ ಎತ್ಕೋತಾರೆ. ಅವರು ಅದಕ್ಕೆ GST ಮತ್ತು ಯಾವುದೋ ರೆಗ್ಯುಲೇಷನ್ಸ್ ಇಲ್ಲದೇ ಇರೋದ್ರಿಂದ ಅವ್ರಿಗೆ ಲೆಕ್ಕ ನೀಟಾಗಿ ಗೊತ್ತಾಗಲ್ಲ. ಒಂದು ವರ್ಷ ಪೂರ್ತಿ ಏನು ಲಾಭ ಆಯಿತು ಲಾಸ್ ಆಯಿತು ಅದನ್ನು ಎಷ್ಟೊಂದು ಜನ ಅದನ್ನು ಮೇಂಟೈನ್ ಮಾಡಲ್ಲ. ಏನೋ ತಿಂಗಳು ಖರ್ಚು ಹೋಗುತ್ತೆ, ಅದರಲ್ಲಿ ಸ್ವಲ್ಪ ಅವ್ರನ್ನೆಲ್ಲರೂ ನಾವೀಗ ಸೇರಿಸ್ಕೊಂಡಿದ್ದೀವಿ ನಮ್ಮ ಜೊತೆ. ಅಂದರೆ ನೀವು ಹೇಳ್ತಾ ಇರ್ತಕ್ಕಂಥದ್ದು ಒಂದು ನರ್ಸರಿ ನಡೆಸ್ತಾ ಇರತಕ್ಕಂಥ ನರ್ಸರಿಯ ತಯಾರಕರಿಗೂ ಕೂಡ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್, ಹೌದು. ಸೊ ಅವರಿಗೆ ತಮ್ಮ ಬಿಸ್ನೆಸ್ ನಡ್ಸೋಕ್ಕೇ ಫಸ್ಟು ಯಾವ್ದು ರೆಡಿ ಇದೆ ಎತ್ಕೊಂಡು ಬಂದು ಆ ಪೈರ್ನ ನಾಟಿ ಮಾಡಿ ಬೆಳೀತಾರೆ. ಈಗ ಅದು ಹುಡುಕ್ಬೇಕಾದ್ರೆ ಏನಂದರೆ ಅವ್ರಿಗೆ ವೆರೈಟಿದ ಪ್ರಾಬ್ಲಮ್ ಇಲ್ಲ. ಆ ತಳಿಗಳು ಅವ್ರ ಹತ್ರ ಇರುತ್ತೆ. ಬಟ್ ರೈತರಿಗೆ ಏನಂದ್ರೆ ಆಟೋ ಅರೇಂಜ್ ಮಾಡೋಕ್ಕೆ ಒಂದೇ ಕಡೆ ಆ ತಳಿದು ಒಂದು ಫಾರ್ ಎಕ್ಸಾಂಪಲ್ 50 ಮತ್ತೆ ಸುತ್ತಿ ಅವ್ರಿಗೆ ಗೊತ್ತಿರೋ ನರ್ಸರಿಗಳನ್ನೇ ಸ್ಟಾಕ್ ಕೇಳಿ ಅವನೊಂದು 2-3 ದಿವಸ ಹುಡುಕಿ ಆಮೇಲೆ ಪೈರನ್ನ ಡಿಸೈಡ್ ಮಾಡಿ ತಗೋತಾರೆ. ಇದರಿಂದ ಎಷ್ಟೊಂದು ನರ್ಸರಿಗಳದು ಕ್ವಾಲಿಟಿ ರೈತರಿಗೆ ಗೊತ್ತಾಗಲ್ಲ. ಆಮೇಲೆ ಅದೇನಂದ್ರೆ ಪೈರಲ್ಲಿ ಚೆನ್ನಾಗಿ ಕಾಣ್ತಿರುತ್ತೆ ಬೆಳೆದ ಮೇಲೆ ಆ ದೀಲ್. ಸೊ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ನಾವೇನು ಮಾಡಿದ್ವಿ ಅಂದರೆ, ಫಾರ್ಮರ್ಸಲ್ಲಿ ನೀವು ಕೂತಿರೋ ಕಡೆನೆ ನಿಮ್ಮ ಸ್ಮಾರ್ಟ್ಫೋನಲ್ಲಿ ಇದು ಆ್ಯಪ್ ಕನ್ನಡದಲ್ಲೇ ಇದೆ, ನಿಮ್ಮ ಲೊಕೇಶನನ್ನು ನೀವು ಆನ್ ಮಾಡಿದ್ರೆ ಮೊಬೈಲ್ನ ಮ್ಯಾಪಲ್ಲಿ ನಿಮ್ಗೆ ಸುತ್ತಮುತ್ತ ಇರೋ ಎಲ್ಲ ನರ್ಸರಿದು ಲಿಸ್ಟ್ ತೋರಿಸುತ್ತೆ. ಸೊ ಇದ್ರದ್ದು ನಾನು ನಿಮಗೆ ಹೇಗೆ ಡೌನ್ಲೋಡ್ ಮಾಡ್ಬೋದು ಅಂತ ಈ ಸೆಂಡಲ್ ಹೇಳ್ತೀನಿ ಈಸಿಯಾಗಿ. ಸೊ ಇದರಲ್ಲಿ ನೀವೇನಂದರೆ ರೈತರು ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಆಲ್ರೆಡಿ ನಾವು ಮೈಸೂರಲ್ಲಿ 200 ನರ್ಸರಿಗಳ ಜೊತೆ ಟೈಅಪ್ ಮಾಡಿ ಅವ್ರದ್ದೆಲ್ಲರದ್ದು ನಾವು ಸಿಂಪಲ್ ನಾನು ನಿಮಗೊಂದು ಈಸಿಯಾಗಿ ಹೇಳ್ತೀನಿ. ಹೆಂಗಂದರೆ ಈಗ ಒಬ್ಬ ರೈತರಿಗೆ ಟೊಮ್ಯಾಟೋದು ಸಿಂಜೆಂಟದ್ದು ಸಾಹೋ ಇದ್ರೆ ಸಾಹೋ ಯಾವ್ಯಾವ ನರ್ಸರಿಗಳಲ್ಲಿ ಎಷ್ಟೆಷ್ಟು ಪೈರಿದೆ ಅಂತ ನೀವು ಪೂರ್ತಿ ಲಿಸ್ಟ್ ಗೊತ್ತಾಗ್ಬಿಡುತ್ತೆ. ಅದು ಕನ್ನಡದಲ್ಲಿರುತ್ತೆ, ನೀವು ಈಸಿ ಆ ನರ್ಸರಿ ಓನರ್ ಕಾಂಟ್ಯಾಕ್ಟ್ ನಂಬರ್ ಕಾಲು ಇರುತ್ತೆ. ಸೊ ಅದು ರೈತರಿಗೆ ಏನಂದರೆ ಫಸ್ಟೇ ಒಂದು 10-15 ಕಡೆ ಕಾಲ್ ಮಾಡಿ ವಿಚಾರಣೆ ಮಾಡ್ಕೊಂಡು ಅಲ್ಲಿ ಅರೇಂಜ್ ಮಾಡ್ಕೊಂಡು ತೊಗೋಬೋದು. ನಮ್ದ್ರಲ್ಲಿ ಯಾವುದೇ ಆನ್ಲೈನ್ ಪೇಮೆಂಟ್ ಇಲ್ಲ, ಇದೆಲ್ಲ ಡೈರೆಕ್ಟ್. ಪ್ಲಸ್ ಎಷ್ಟೊಂದು ನರ್ಸರಿ ಅವ್ರದ್ದು ಕ್ವಾಲಿಟಿ ರೇಟಿಂಗ್ ಇಲ್ಲ ಸರ್. ಈಗ ನೀವು ರೈತರು ಕೆಲವರಿಗೆ ಗೊತ್ತಿರುತ್ತೆ, ನೀವೀಗ ಕಸ್ಟಮರ್ ಫೀಡ್ಬ್ಯಾಕ್ ಇರುತ್ತೆ ಮುಂಚೆ ತೊಗೊಂಡ್ರದ್ದು. ಈಗ ಫಾರ್ ಎಕ್ಸಾಂಪಲ್ ನೀವೇನೋ ಮೊಬೈಲೇ ತೊಗೊಳ್ತೀರಾ ಅನ್ಕೊಳ್ಳಿ, ನಿಮ್ಮ ಸ್ಮಾರ್ಟ್ಫೋನೇ ಆನ್ಲೈನ್ ತೊಗೊಳ್ತೀರಾ, ಅದ್ರ ರೇಟಿಂಗ್ ನೋಡ್ಬಿಟ್ಟು ತೊಗೋತೀರ ಎಷ್ಟು ಚೆನ್ನಾಗಿದೆ ಮುಂಚೆ ಅವ್ರದ್ದೆಲ್ಲ ಕಮೆಂಟ್ಸ್. ಆ ಥರ ಪೈರಿಗಿಲ್ಲ, ಅದನ್ನೆಲ್ಲ ಇದ್ರಲ್ಲಿ ಬಿಲ್ಡ್ ಮಾಡ್ತಾ ಇದ್ದೀನಿ. ಟೈಮಿಗೆ ಸಿಗುತ್ತೆ, ಎಲ್ಲ ನೀಟಾಗಿ ಗೊತ್ತಾಗುತ್ತೆ, ಮನೇಲಿ ಕೂತ್ಕೊಂಡೆ, ಯಾವುದೇ ಕಷ್ಟಪಡದೆ. ಮತ್ತೆ ಯಾವ್ದಾದ್ರು ರೈತ ಒಂದು ನರ್ಸರಿಯ ಕ್ವಾಲಿಟಿಯ ಒಂದು ಸಸಿಗಳನ್ನ ಕೊಟ್ಟಿದ್ದ ನರ್ಸರಿಯವರು ಅಂದ್ರೆ ಆ ನರ್ಸರಿಗೆ ಇವನು ರೇಟಿಂಗು ಕೂಡ ಕೊಡಬಹುದು. ಹೌದು ಸರ್, ಹೌದು. ಸೊ ಅದು ನಾವು ಹೇಗೆ ಮಾಡಿದ್ವಿ ಅಂದ್ರೆ, ನಮ್ಮ ಆ್ಯಪ್ ವಾಟ್ಸಪ್ ಜೊತೆ ಬಹಳ ಕ್ಲೋಸ್ ಆಗಿ ವರ್ಕ್ ಮಾಡುತ್ತೆ. ಸೊ ನಮ್ದು ಅರ್ಧ ಆ್ಯಪ್ ವಾಟ್ಸಪ್ ಜೊತೆ ವರ್ಕ್ ಮಾಡೋದು. ಸೊ ಈಗ ನೀವು ಹೋಗಿ ಅಲ್ಲಿ ಪೈರ್ ತಗೊಂಡ್ರೆ ಅವ್ರು ನೀವು ಬಿಲ್ ಹಾಕಿದ್ರೆ ನರ್ಸರಿಯವ್ರು ನಿಮ್ಗೆ ವಾಟ್ಸಪ್ಪಲ್ಲಿ ಬಿಲ್ ಕೊಡ್ತಾರೆ. ಸೊ ಅದು 15 ದಿವಸ ಆದಮೇಲೆ ರೈತರು ವಾಪಸ್ ಬಂದರೆ ಅವ್ರ ಹತ್ರ ಒಂದು ಯಾವುದೋ ಚೀಟಿ ಇರುತ್ತೆ ನರ್ಸರಿ ಹತ್ರ, ಎಷ್ಟು ನರ್ಸರಿಯವ್ರಿಗೂ ಕೂಡ ಒಳ್ಳೆ ಅವ್ರ ಕ್ವಾಲಿಟಿ ತಳಿಗಳನ್ನು ಕೊಟ್ಟರೆ ಅವ್ರು ತಮ್ಮ ರೇಟಿಂಗ್ ಹೇಗೆ ಜಾಸ್ತಿ ಮಾಡ್ಕೋಬೋದು ಅಂದರೆ, ಪ್ರತಿ ಫಾರ್ಮರ್ ಫೋಟೋ ತೆಗೆದು ಕಳಿಸ್ಬೋದು. ಸೊ ಆ ಫೋಟೋ ಇವ್ರ ರೇಟಿಂಗಿಗೆ ಆ್ಯಡ್ ಆಗುತ್ತೆ. ನರ್ಸರಿ ಏನಂದರೆ ಅವ್ರು ಬೆಳೆದಿರೋ ತಳಿದು ರಿಸಲ್ಟ್ ಹೆಂಗೆ, ಯಾವ ಥರ ರೇಟಿಂಗ್ ಇದೆ, ಆಮೇಲೆ ಎಷ್ಟು ಕ್ವಾಲಿಟಿ ಇದೆ ನರ್ಸರಿ, ಅದ್ರ ಪ್ರಕಾರ ಅವರು ಚಾರ್ಜಸ್ ಜಾಸ್ತಿ ಮಾಡ್ಬೋದು, ಅವ್ರು ತಮ್ಮ ಲಾಭನೂ ಜಾಸ್ತಿ ಮಾಡ್ಕೋಬೋದು, ಮಾಹಿತಿ ದೊರೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಆ ಒಂದು ಏನು ಸುತ್ತಮುತ್ತಲ ಲಿಮಿಟ್ ಮಾಡಿರೋದು ರೈತನ ಪ್ರೆಸೆಂಟ್ ಲೊಕೇಶನ್ ಮೇಲೆ. ಸೊ ಅವ್ರಿಗೆ ಎಲ್ಲಿದ್ದಾರೋ ಆ ಲೊಕೇಶನ್ ಮೇಲೆ ಮಾಡಿದ್ದೀವಿ. ಇದು 50 ಕಿಲೋಮೀಟರ್ ತನಕ ಸದ್ಯಕ್ಕೆ ತೋರಿಸುತ್ತೆ, ಬಟ್ ಅದರಿಂದ ಸ್ಕ್ರೋಲ್ ಮಾಡ್ತಾ ಹೋದಂಗೆ ಆಲ್ ಓವರ್ ಇಂಡಿಯಾ ತೋರಿಸ್ತಾ ಹೋಗುತ್ತೆ. 100 ಕಿಲೋಮೀಟರ್ ಸುತ್ತಲೂ ಸಿಗಲಿಲ್ಲ, ಅವನಿಗೆ ಇಂತಹದೇ ಬೇಕು ಅಂತ ಒಂದು ನಿಗದಿತವಾದಂತಹ ತಳಿ ಅಥವಾ ಬೆಳೆಗೆ ಇಂತಹದೇ ಬೇಕು ಅಂತ ಅವನು ಅದಕ್ಕೇ ಬದ್ಧನಾಗಿರ್ತಾನೆ ಹೇಳಲಿಕ್ಕೆ. ಹೌದು ಸರ್. ಈಗ ನಮ್ದ್ರಲ್ಲಿ ಸರ್ ನರ್ಸರಿಗಳು ನಾವೀಗ ಶುರು ಮಾಡಿರೋದ್ರಿಂದ ಮೈಸೂರು, ಬೆಂಗಳೂರು, ಕೋಲಾರ ಪ್ಲಸ್ ಆಂಧ್ರದಲ್ಲಿ ಮದನಪಲ್ಲಿ ಮೇಲೆ ಬೆಳಗಾವಿ ಇದೆಲ್ಲ ಕವರ್ ಮಾಡ್ತಾ ಇದ್ದೀವಿ. ತರಕಾರಿ ಒಂದು ವೆಚ್ಚನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಬಟ್ ಅವರು ನಾವು ಮೇಲ್ಗಡೆ ಸರ್ಚ್ ಬಾರ್ ಅಲ್ಲಿ ಏನಂದ್ರೆ ಅವರು ಸರ್ಚ್ ಅದಕ್ಕಾಗಿ ಲಿಸ್ಟ್ ಇನ್ನೂ ಜಾಸ್ತಿ ತೋರಿಸ್ತಾ ಹೋಗುತ್ತೆ. ಆಂಧ್ರದವ್ರು ನೋಡ್ಬೋದು, ಬೆಳಗಾವಿದವ್ರು ನೋಡ್ಬೋದು. ಸೊ ಆ ಥರ ಇನ್ನೂ ಲಿಮಿಟ್ ಇಲ್ಲ. ಬಟ್ ನಾವು ಮಾತಾಡಿಯಲ್ಲಿ ಫ್ಲವರ್ಸ್ ನರ್ಸರೀಸು, ಟಿಶ್ಯೂ ಕಲ್ಚರ್ ಲ್ಯಾಬ್ಸು, ಆಮೇಲೆ ಹಣ್ಣು ಬೆಳೆ ಅಂತ ನರ್ಸರೀಸ್ ಅವ್ರನ್ನೆಲ್ಲರನ್ನೂ ಟೈಪ್ ಮಾಡ್ಕೋತಾ ಇದ್ದೀವಿ. ಇದರಿಂದ ನಮ್ಮ ವೆಜಿಟೇಬಲ್ಸ್ ಬೆಳೆಯೋ ನರ್ಸರಿಗಳಿಗೆ ಏನು ಅಡ್ವಾಂಟೇಜ್ ಅಂದರೆ, ಅವ್ರ ಫೀಲ್ಡ್ ಮೇಲೆ ಫೋಕಸ್ ಮಾಡ್ತಾರೆ, ನರ್ಸರಿ ಕ್ಲೋಸ್ ಮಾಡ್ಬಿಡ್ತಾರೆ ಒಂದು 2-3 ತಿಂಗಳು. ಬಟ್ ನಮ್ಮ ಆ್ಯಪಿಂದ ಅವರು ಬೇರೆ ನರ್ಸರಿಯಿಂದನೂ ಆರ್ಡರ್ ಮಾಡ್ಬೋದು. ಸೊ ಆಫ್ ಸೀಸನಲ್ಲಿ ಫಾರ್ ಎಕ್ಸಾಂಪಲ್ ಅವ್ರಿಗೆ ಬರೋ ರೈತರಿಗೆ ಏನಾದ್ರು ಒಬ್ಬರಿಗೆ ಬಾಳೆದ್ದು ಸಸಿಗಳು ಬೇಕು ಅಥವಾ ಒಬ್ಬರಿಗೆ ಪೈರನ್ನ ಮಾರ್ಬೋದು, ಬೇರೆ ಬೇರೆ ನರ್ಸರಿಗಳಿಂದ ಪೈರನ್ನ ತರಿಸ್ಬೋದು. ಅಂದರೆ ತನ್ನ ಸಮೀಪದಲ್ಲಿನ ಬದಲು ತನ್ನ ಸುತ್ತಮುತ್ತಲ ಇರತಕ್ಕಂಥ 10-15 ಕಿಲೋಮೀಟರ್ ಸುತ್ತಮುತ್ತಲಿನ ಒಂದು ನರ್ಸರಿಯಲ್ಲೇ ಸ್ಮಾರ್ಟ್ಫೋನ್ ಎಲ್ಲ ಯೂಸ್ ಮಾಡಿ ಮಾಡ್ತಾರೆ. ಬಟ್ ಒಂದು 50-60% ರೈತರು ಅಂದರೆ ಅವ್ರ ಹತ್ರ ಸ್ಮಾರ್ಟ್ಫೋನ್ ಇಲ್ಲ, ಅವ್ರಿಗೆ ನರ್ಸರಿ ಅವರೇನೆ ಅವ್ರಿಗೆ ಸಹಾಯ ಮಾಡಿ ಕಮಿಷನ್ ಚಾರ್ಜ್ ಮಾಡಿ ತಮ್ಮ ಬಿಸ್ನೆಸ್ ಚೆನ್ನಾಗಿ ಮಾಡ್ಬೋದು, ಅವ್ರಿಗೆ ವೆರೈಟಿ ಪ್ರೊವೈಡ್ ಮಾಡ್ಬೋದು. ಸೊ ಈಗ ವೆರೈಟಿನೂ ಪ್ರೊವೈಡ್ ಮಾಡ್ಬೋದು ರೈತರಿಗೆ. ಶರತ್ ಪಾಟೀಲ್ ಅವರೇ, ಇವಾಗ ರೈತರು ಅಂದಮೇಲೆ ಎಲ್ಲ ನಮ್ಮ ಸ್ಥಳೀಕರೇ ಆಗಿರ್ತಾರೆ, ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕು ಅಂದಾಗ ಎಲ್ಲ ಅಪ್ಲಿಕೇಶನ್ಗಳು ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲೇ ಇರ್ತವೆ. ಆದರೆ ಈ ದೊರೆಯೋದು ರೀತಿಯಲ್ಲಿ ಅಳವಡಿಸಿದ್ದೀರಾ ಅಥವಾ ಹೇಗೆ ಯಾವ್ಯಾವ ಭಾಷೆಗಳಲ್ಲಿ ನೀವು ಇದನ್ನು ಅಭಿವೃದ್ಧಿಪಡಿಸಿದ್ದೀರಿ ಹೇಳಿ. ಹೌದು ಸರ್, ನೀವು ಹೇಳಿ. ಅವರು ಕನ್ನಡ, ತೆಲುಗು, ತಮಿಳ್, ಆಮೇಲೆ ಇದು ಯಾವ ಥರ ಇದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಬ್ಬರು ರೈತರು ತಮಿಳ್ ಮಾತಾಡ್ತಾರೆ ಅಂದ್ಕೊಳ್ಳಿ, ಮೈಸೂರಲ್ಲಿದ್ದಾರೆ ಅನ್ಸುತ್ತೆ. ಸೊ ಯಾರಿಗೆ ಯಾವ ಭಾಷೆ ಬೇಕೋ ಅದು ಫಸ್ಟ್ ಸೆಲೆಕ್ಟ್ ಮಾಡೋದೇ ಅದು ನಮ್ಮ ಆ್ಯಪಲ್ಲಿ. ಅವ್ರ ಭಾಷೆ ಸೆಲೆಕ್ಟ್ ಮಾಡೋದು ಬಹಳ ಈಸಿ. ನಮ್ಮದು ಯಾವುದೇ ಪಾಸ್ವರ್ಡ್ ಥರ ಏನೂ ಇಲ್ಲ. ಅವರು ಫಸ್ಟ್ ಟೈಮ್ ಲಾಗಿನ್ ಡೌನ್ಲೋಡ್ ಮಾಡಾದ್ಮೇಲೆ ಅವ್ರು ಬರೀ ಮೊಬೈಲ್ ಸಂಖ್ಯೆನ ಹಾಕಿ OTP ಹಾಕಿದ್ರೆ ಅದು ಲಾಗಿನ್ ಆಗಿ ನರ್ಸರಿ ಲಿಸ್ಟ್ ತೋರ್ಸಕ್ಕೆ ಶುರು ಮಾಡ್ಬಿಡುತ್ತೆ. ಮೊದಲು ಅವರು ಅವ್ರಿಗೆ ನರ್ಸರಿ ಲಿಸ್ಟ್ ತೋರ್ಸಕ್ಕೆ ಶುರು ಮಾಡ್ಬಿಡುತ್ತೆ. ಯೂಸರ್ ನೇಮ್, ಪಾಸ್ವರ್ಡ್, ಏನು ಇಲ್ಲ ಲಾಗಿನ್ ಆಗೋಗಿರುತ್ತೆ. ಅಕಸ್ಮಾತ್ ಆಗಿ ಏನಾದ್ರು ಅಪ್ಡೇಟ್ ಮಾಡಿ ಲಾಗ್ಔಟ್ ಆದ್ರೆ ನಿಮ್ಮ ಮತ್ತೆ ನಿಮ್ಮ ನಂಬರ್ ಹಾಕ್ಬಿಟ್ಟು OTP SMS ಹಾಕಿದ್ರೆ ಸಾಕು. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಿಮಗೆ ಅಲ್ಲಿ ಮಾಹಿತಿಯನ್ನ ಹಂತ ಹಂತವಾಗಿ ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ನಮ್ಮ ಸ್ವಲ್ಪ ಅದನ್ನ ವಿಸ್ತಾರವಾಗಿ ಹೇಳ್ತಾ ಹಾಗೆ. ಹಾ ಸರ್, ರೈತರಿಗೆ ಹೇಗೆ ಅಂದ್ರೆ ಸರ್ ಫಸ್ಟ್ ಅವ್ರ ಲಾಗಿನ್ ಮಾಡಿದ್ಮೇಲೆ ನಮ್ಮ ಆ್ಯಪಲ್ಲಿ ಇರೋದು ಬರೀ ಮೂರೇ ಸೆಕ್ಷನ್, ಮೂರು ವಿಭಾಗದಲ್ಲಿ ಏನಂದರೆ ಫಸ್ಟ್ ವಿಭಾಗದಲ್ಲಿ ಮಾರ್ಕೆಟ್ ಅಷ್ಟು ಲಿಸ್ಟ್ ತೋರಿಸುತ್ತೆ. ಬಟ್ ನೀವು ಅದರಲ್ಲಿ ನರ್ಸರಿಗೆ ನಮ್ದು ಯಾವುದೋ ತಿಬ್ಬಾದೇವಿ ನರ್ಸರಿ ಅಥವಾ ವಿನಾಯಕ್ ನರ್ಸರಿ ಅಂತ ಸರ್ಚ್ ಮಾಡಿದ್ರೆ ಎಲ್ಲ ವಿನಾಯಕ್ ನರ್ಸರಿಗೆ ಇನ್ಕ್ವೈರೀಸ್ ಅಂತಿದೆ ಸರ್. ಅದರಲ್ಲಿ ಏನಂದರೆ ನಿಮ್ಗೆ ಸೇಮ್ ನಿಮ್ಮ ಕಾಲ್ ಲಿಸ್ಟ್ ಬರುತ್ತಲ್ಲ, ನೀವು ಕಾಲ್ ಮಾಡಿದ್ದು ಮಿಸ್ ಕಾಲ್ ಅದು ಆ ಥರ ಏನಂದರೆ ನೀವು ಯಾವ್ಯಾವ ನರ್ಸರಿಗೆ ರೀಸೆಂಟಾಗಿ ಕಾಲ್ ಮಾಡಿದ್ರಿ, ಅವ್ರು ಯಾವಾಗ ಕಾಲ್ ಬ್ಯಾಕ್ ಮಾಡಿದ್ರು, ಆ ಫೇವ್ರೇಟ್ ಲಿಸ್ಟ್ ಅದ್ರಲ್ಲಿ ತೋರಿಸುತ್ತೆ. ಸೊ ಇದು ಏನಕ್ಕೆ ಮಾಡ್ತೀವಿ ಅಂತಂದರೆ, ಬಟ್ ಅದರಲ್ಲಿ ಯಾರೋ ವಾಪಸ್ ಕಾಲ್ ಮಾಡಿದಾಗ ಅದ್ರದ್ದು ನೇಮು ನಿಮ್ದ್ರಲ್ಲಿ ತೋರಿಸಲ್ಲ, ನಿಮ್ದು ಸೇವ್ ಆಗಿರಲ್ಲ ಕಾಂಟ್ಯಾಕ್ಟು, ಯಾರು ಕಾಲ್ ಮಾಡಿದ್ರೂ ನಿಮ್ಗೆ ಗೊತ್ತಾಗಲ್ಲ. ಬಟ್ ನೀವು ಆ್ಯಪಲ್ಲಿ ಬಂದು ನೋಡಿದ್ರೆ ಮೋಹನ್ ಅವರೇ ಕಾಲ್ ಮಾಡಿದ್ದು ಅಥವಾ ಇವ್ರು ನಿಮ್ಗೆ ವಾಪಸ್ ಕಾಲ್ ಮಾಡಿದ್ದು ಈ ನರ್ಸರ್. ಪ್ರೊಫೈಲ್ ವಿಭಾಗ, ಪ್ರೊಫೈಲ್ ವಿಭಾಗದಲ್ಲಿ ಅಂದರೆ ಅವರು ರೈತರು ತಮ್ಮ ಫೋಟೋ ಅಪ್ಡೇಟ್ ಮಾಡ್ಬೋದು, ಆಮೇಲೆ ಇದರಲ್ಲಿ ಟ್ಯುಟೋರಿಯಲ್ಸ್ ಅಂತಿದೆ, ಆ ಸಹಾಯ ಅವ್ರು ಕ್ಲಿಕ್ ಮಾಡಿದ್ರೆ ಅದು ನಮ್ಮ ವೀಡಿಯೋ ಪೇಜ್ಗೆ ಹೋಗುತ್ತೆ. ಸೊ ಆ ವೀಡಿಯೋ ಪೇಜಲ್ಲಿ ಏನಂದರೆ ನಾವು ಪ್ರತಿಯೊಂದು ಆ್ಯಪಲ್ಲಿ ಹೇಗೆ ಯೂಸ್ ಮಾಡ್ಕೋಬೋದು ಅಂತ ಅಲ್ಲೇ ಕಲ್ತ್ಕೋಬೋದು. ಸೊ ನಾವು ಯಾರಿಗೂ ಟ್ರೈನ್ ಮಾಡೋದು ಬೇಕಾಗಿಲ್ಲ, ನಮ್ಮ ನರ್ಸರಿ ಓನರ್ಸ್ಗೂ ಆಮೇಲೆ ನಮ್ಮ ರೈತರಿಗೂ ಕನ್ನಡದಲ್ಲೇ ಅದರಲ್ಲಿ ವೀಡಿಯೋಸ್ ಅವರು ಒಂದು 5 ನಿಮಿಷ ನೋಡಿಬಿಟ್ರೆ ಫುಲ್ ಆ್ಯಪ್ ಹೇಗೆ ಯೂಸ್ ಮಾಡ್ಬೋದು ಅಂತ ಅವ್ರಿಗೆ ನೀಟಾಗಿ ಅರ್ಥ ಆಗುತ್ತೆ. ಲೋಡ್ ಆಗ್ತಿಲ್ಲ ಅಂದರೆ ಅದರಲ್ಲಿ ಯೂಟ್ಯೂಬ್ ಲಿಂಕು ಇದೆ, ಸೊ ಅವ್ರು ಯೂಟ್ಯೂಬ್ ಬಟನ್ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ಹೊರಟೋಗುತ್ತೆ, ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ಬೋದು. ಸೊ ಅವರಿಗೆ ಸಿಗ್ನಲ್ ಕಡಿಮೆ ಇದ್ರೂ ಯೂಟ್ಯೂಬ್ ವೀಡಿಯೋಸ್ ನೀಟಾಗಿ ಪ್ಲೇ ಆಗುತ್ತೆ. ಆಮೇಲೆ ಈ ಪ್ರೊಫೈಲ್ ವಿಭಾಗದಲ್ಲಿ ನಮ್ಮ ಆ್ಯಪ್ ಅಪ್ಡೇಟ್ ಮಾಡೋದು ಅಥವಾ ಏನಾದರೂ ಹೊಸ ಸಮಾಚಾರ ಅಂದರೆ ಇನ್ನೊಂದು ಸೆಕ್ಷನ್ ಆ್ಯಡ್ ಆಗಿದೆ, ಅದರಲ್ಲಿ ಏನಂದರೆ ಹೋಮ್ ಪೇಜ್ ಅಂತ ಫಸ್ಟ್ ಸೆಕ್ಷನ್ ಬರುತ್ತೆ. ಮಾರುಕಟ್ಟೆ ಅವ್ರಿಗೂ ಇರುತ್ತೆ, ಅವರು ಬೇರೆ ನರ್ಸರಿಗಳಿರುತ್ತೆ. ಒಂದು ಸ್ಟಾಕ್ ಆ್ಯಡ್ ಮಾಡೋದು, ಇನ್ನೊಂದು ಬಿಲ್ ಮಾಡೋದು, ಮೂರನೇದು ಅಡ್ವಾನ್ಸ್ ಸ್ಲಿಪ್ ಮಾಡೋದು, ನಾಲ್ಕು ಫೈರ್ ಹಾಳಾಯಿತು, ಅದೆಲ್ಲ ನಂಬರ್ಸ್ ಅವ್ರಿಗೆ ಗೊತ್ತಾಗುತ್ತೆ. ನಾವು ಬಿಲ್ ಅಂದಾಗ ಇದು ಬರೀ ರಸೀತಿ ಅಷ್ಟೇ, ನರ್ಸರಿಗಳಿಗೆ ಯಾವುದೇ ಜಿ ಎಸ್ ಟಿ ಇಲ್ಲ, ಯಾವುದೇ ಟ್ಯಾಕ್ಸ್ ಇಲ್ಲ. ಸೊ ಕೆಲವೊಬ್ರು ನಮ್ಮ ನರ್ಸರಿ ಓನರ್ಸ್ ಏನು ಅನ್ಕೋತಾರೆ ಅಂದರೆ ಓ ಇದರಿಂದ ನಂಗೆ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ, ಆ ಥರ ಏನೂ ಇಲ್ಲ, ನಾವು ಜಿ ಎಸ್ ಟಿ ಆದರೆ ಯಾರ ಜೊತೆ ನಾವು ವರ್ಕ್ ಮಾಡಲ್ಲ. ಯಾಕಂದರೆ ನರ್ಸರಿ ನಾವೀಗ 150-160 ನರ್ಸರಿಗೆ ಮಾತಾಡಿದಾಗ ನಮಗೂ ಈ ಪ್ರಶ್ನೆಗಳು ಬಂತು, ಸರ್ ಇಲ್ಲ ಸರ್ ಇದರಿಂದ ನಂಗೆ ಟ್ಯಾಕ್ಸ್ ಆಗುತ್ತೆ. ಪ್ಲಸ್ ನಾವು ಮುಂಚೆ ಹೇಳ್ದಂಗೆ ಯಾವುದೇ ಥರದ್ದು ನಾವು ಆನ್ಲೈನ್ ಪೇಮೆಂಟ್ ತೊಗೊಳ್ತಾರೆ, ಯಾಕಂದರೆ ನಾವು ಭರವಸೆನ ಬೆಳೆಸ್ಬೇಕು ಸರ್. ನಾವು ಬಿಲ್ಡ್ ಮಾಡಬೇಕು ಅಂತಿದ್ದೀವಿ, ನಾವು ಆನ್ಲೈನ್ ಪೇಮೆಂಟ್ ತೊಗೊಂಡು ನಮ್ಮ ಅಕೌಂಟಿಗೆ ಬಂದು ಅದನ್ನು ನರ್ಸರಿ ಕೊಟ್ಟು ಆ ಥರ ನಾವೇನೂ ಮಾಡಿಲ್ಲ. ವಾಟ್ಸ್ಯಾಪಲ್ಲಿ, ಎಸ್ ಎಮ್ ಎಸ್ ಅಲ್ಲಿ ಅಥವಾ ಯಾವುದೇ ಅದರ್ ಆ್ಯಪ್ ನಿಮಗೆ ನೀವು ನಿಮ್ಮದು ಟ್ರೂ, ಆಮೇಲೆ ನಿಮ್ಮದು ಬಿಲ್ ಸೆಕ್ಷನ್, ನಿಮ್ಮದು ನರ್ಸರಿ ಒಳಗಡೆ ಬಿಲ್ ವಿಭಾಗದಲ್ಲಿ ಯಾರ್ಯಾರಿಗೆ ಬಿಲ್ ಮಾಡಿದ್ರೆ ಅವ್ರು ರೈತ ಈಗ ಒಂದು ಬಿಲ್ ಪರ್ಚಿ ಬರೆದ್ರೆ ಅದರಲ್ಲಿ ಒಂದು ಮೊಬೈಲ್ ನಂಬರ್ ಬರ್ಕೋತಾರೆ ರೈತರದು. ನಮ್ಮದ್ರಲ್ಲಿ ಹೆಂಗಂದ್ರೆ ಆ ಬಿಲ್ಲಿಗೆ ಹೋದರೆ ಅದು ಕ್ಲಿಕ್ ಮಾಡಿದ್ರೆ ಅಲ್ಲೇ ಅಡ್ವಾನ್ಸ್ ಕೊಟ್ಟೋಗಿರ್ತಾರೆ, ರೆಡಿಯಾಗಿದೆ ಪೈರು. ಆ ಅಡ್ವಾನ್ಸ್ ಸ್ಲಿಪ್ ಲಿಸ್ಟಿಗೆ ಹೋಗಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಯಾವ ರೈತಿಂಗ್ ಅಂತ ಅಲ್ಲಿಂದಲೇ ಕಾಲ್ ಮಾಡ್ಬೋದು. ಸೊ ಆ ಲೆಡ್ಜರ್ದು ನಾವು ಎಷ್ಟು ಈಸಿಯಾಗಿ ಮಾಡಿದ್ದೀವಿ ಕನ್ನಡದಲ್ಲಿ ಅಂತಂದರೆ, ಅವನಿಗೆ ಅದ್ರದ್ದು ಪುಸ್ತಕ ನೋಡಿದ್ದೀವಿ ನಾವು ಫೀಲ್ಡಲ್ಲಿ, ನೀರಲ್ಲಾಗುತ್ತೆ, ಇಂಕ್ ಸ್ವಲ್ಪ ಆ ಕಡೆ ಕಡೆ ಆಗುತ್ತೆ, ಆ ಲೆಡ್ಜರ್ ನೀಟಾಗಿರಲ್ಲ, ಅದು ಅದೆಲ್ಲ ಮಾಡೋ ಬದಲು ಮೊಬೈಲಲ್ಲಿ ಜೊತೆಯಲ್ಲಿದ್ದರೆ ಅವರು ನರ್ಸರಿ ಇಲ್ಲ ಅಂತಂದ್ರೂ ನರ್ಸರಿನ ಮೊಬೈಲಿಂದನೇ ಪೂರ್ತಿ ನೋಡ್ಕೋಬೋದು. ನೋಡ್ಬೋದು ಎಲ್ಲಿ ಏನು ಉಪಯೋಗ ಆಗುತ್ತೆ ಅಂತ ನೀವು ಹೇಳ್ತೀರಿ ಸರ್. ಎರಡು ಪ್ರಾಬ್ಲಮ್ ಮೇನ್ ಆಗಿರೋದು ರೈತರಿಗೆ ಅಂದರೆ, ಒಂದು ಇನ್ನೊಂದು ಏನಂದರೆ ಹೊಸ ತಳಿಗಳು ಏನಿದೆ ಅಂತ ಅವರಿಗೆ ಡಿಸ್ಕವರಬಿಲಿಟಿ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ಇಷ್ಟ ತನಕ ಹೇಳಿದ್ದು ತರಕಾರಿಗಾಯಿತು. ಫಾರ್ ಎಕ್ಸಾಂಪಲ್ ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕು ಅಂತಿದ್ದಾರೆ ಯಾರೋ ಒಬ್ಬರು ರೈತರು, ಹೊಸ ಅದನ್ನ ಟ್ರೈ ಮಾಡಬೇಕು ಅಂತಿದ್ದಾರೆ. ಅದೇನಂದರೆ ಈಗ ಅದು ಪುಣೆಲ್ಲೋ ಸಿಗುತ್ತೆ, ಒಬ್ಬರು ನಂಬರ್ ಕೊಡ್ತಾರೆ, ಅದೇಂಗಂದ್ರೆ ಒಬ್ರು ಆಮೇಲೆ ಸಿಕ್ಕಮೇಲೆ ಅವ್ರು ತರಿಸೋದ್ರಲ್ಲಿ ಅಷ್ಟೊಂದು ಕಮಿಷನ್ ಆ್ಯಡ್ ಆಗೋಗುತ್ತೆ, ಸರ್ಗಳಿಂದ ಎಷ್ಟೊಂದು ಕಮಿಷನ್ ಆ್ಯಡ್ ಆಗಿ ರೈತರಿಗೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಅದೆಲ್ಲ ಈಗ ಕಟ್ ಆಗುತ್ತೆ ಸರ್. ಸೊ ಈಗ ರೈತ ಸಹ ಕ್ರಾಪ್ಸ್ಗಳನ್ನ ಯಾವ್ಯಾವ ಮೆಥಡ್ಸು ಇದೆ ಸರ್ ಈಗ ಎಷ್ಟೊಂದು ಅಂದರೆ, ಮ್ಯಾಂಗೋನ ನೀವು ಗ್ರಾಫ್ಟಿಂಗಲ್ಲೂ ಬೆಳಿಬೋದು, ಬೇರೆ ವಿಧದಲ್ಲೂ. ಸೊ ಅದೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನೊಂದೇನೆಂದರೆ ಮೇನ್ ಆಗಿ ನಮ್ಮ ನರ್ಸರಿ ಓನರ್ಸ್ಗಳಿಗೆ ಈಗ ಇವ್ರಿಗೆ ಬೆಳಗ್ಗೆ ಹೋಗ್ಬಿಟ್ರೆ ಅದು ಕೂತಲ್ಲೇ 1-2 ಲಕ್ಷ ಲಾಸ್ ಆಗುತ್ತೆ. ಸೊ ನಾವು ಆಲ್ಮೋಸ್ಟ್ ಈಗ 100-150 ನರ್ಸರಿ ಮಾತಾಡಿದ್ರಲ್ಲಿ ಅವ್ರ ಯಾಕಂದರೆ ಮಳೆ ಇಟ್ಕೊಳ್ತೆ, ಬಟ್ ಅದೇ ಮಳೆ ಮಂಡ್ಯದಲ್ಲೋ ಅಥವಾ ಕೋಲಾರದಲ್ಲೋ ಇರಲ್ಲ. ಹೌದು, ವಾತಾವರಣದ ಏರುಪೇರುಗಳು ಆಗದಾಗ ಸಾಮಾನ್ಯವಾಗಿ ರೈತರಿಗೆ ಆಗ್ಬೋದು ಅಥವಾ ನರ್ಸರಿ ಯಾವುದೇ ಒಂದು ಕೃಷಿ ಚಟುವಟಿಕೆಗಳ ಮೇಲೆ ಆದರೆ ಅವರು ತೊಗೊಂಡು ಕಮಿಷನ್ ಇಟ್ಕೊಂಡು ಮಾರ್ಬೋದು ಅಲ್ಲಿ ನರ್ಸರಿಯವರು. ಮುಂದೇನು ಮಾಡ್ಬೇಕು ಅನ್ಕೊಂಡಿದ್ದೀವಿ ಅಂದರೆ, ಎಷ್ಟೊಂದು ರೈತರು ಪಾಲಿ ಹೌಸ್ ಹಾಕಿ ನಡ್ಸೋಕ್ಕಾಗ್ತಿಲ್ಲ ಸರ್. ಅವರು ಸಬ್ಸಿಡಿ ಸಿಗುತ್ತೆ ಅಂತ ಲೋನ್ ತೊಗೊಂಡು ಮಾಡಿದ್ದಾರೆ, ಕೆಲವೊಬ್ರು ಭಾಳ ಸ್ಟ್ರಕ್ಚರ್ ಇದೆ ಬಟ್ ಅದರಲ್ಲಿ ಏನೋ ಅವ್ರು ಬೆಳೆಯೋಕ್ಕಾಗ್ತಾ ಇಲ್ಲ, ಅದರಿಂದ ಲಾಸ್ ಲೋನು ಅದ್ರ ತೀರಿಸೋದಾಗುತ್ತೆ. ಅಂಥವ್ರೇನಂದರೆ ತಮ್ಮ ರೈತರನ್ನೆಲ್ಲ ಮಾತಾಡಿಕೊಂಡು ಈ ಥರ ಬೇರೆ ಬೇರೆ ನರ್ಸರಿಗಳಿಂದ ಹೊಸ ಹೊಸ ಈ ತಳಿಗಳ ಪೈರ್ಗಳನ್ನ ತರಿಸಿ ರೀಸೇಲ್ ಮಾಡ್ಬೋದು. ಇದು ಬೆಳೀತಾ ಹೋಯ್ತು ಅಂದರೆ ಹೊಸ ನರ್ಸರಿ ಸೆಟಪ್ ಮಾಡೋರಿಗೆ ಬೆಳಿಬೇಕಂತೇನಿಲ್ಲ, ಹೊರಗಡೆಯಿಂದ ಬೇರೆ ಬೇರೆ ಸ್ಟೇಟ್ಸ್ಗಳಿಂದ ಅವ್ರು ಪೈರ್ ತರಿಸಿ ರೀಸೇಲ್ ಮಾಡಿದ್ರು ಅದು ಒಳ್ಳೆ ಬಿಸ್ನೆಸ್. ಅದು ನಾವೇನಂದ್ರೆ ಬೇರೆ ಹೊರಗಡೆ ಬಿಸ್ನೆಸ್ ಮ್ಯಾನ್, ಸೊ ಅದ್ರ ಪ್ರಕಾರ ಅವ್ರಿಗೆ ಒಳ್ಳೆ ಆದಾಯ ಬರುತ್ತೆ, ಒಳ್ಳೆ ಪ್ರಯೋಗ. ಮತ್ತೆ ಅವರಿಗೆ ಇದರಿಂದ ಪುನಃ ಇನ್ನೊಂದು ಸರಿ ಅವರು ಒಂದು ರೀತಿಯ ಬಿ ಇ ಓದಿರ್ತಕ್ಕಂತಹ ಒಬ್ಬ ಯುವಕ, ಹೇಗೆ ನಿಮಗೆ ಈ ಕಡೆ ಮೈಸೂರಲ್ಲಿ ನಾನು ಈ ಕೃಷಿ ಬಿಸ್ನೆಸ್ಸಲ್ಲಿ ನನ್ನ ಸ್ಟಾರ್ಟಪ್ಪಲ್ಲಿ ಆಲ್ಮೋಸ್ಟ್ 4 ವರ್ಷ ಬೇಕು ಅನ್ನೋದು ಬಿಟ್ಟು ಯಾಕೆ ಈ ಕಡೆ ಒಲವು ಹೆಚ್ಚಾಯಿತು ಸರ್? ಇದು ನಮ್ಮ ತಂದೆಯಿಂದ. ಸೊ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಗ್ರಿಕಲ್ಚರ್, ಮುಂಚೆಯಿಂದನೂ ಅವ್ರು ಅಗ್ರಿಕಲ್ಚರ್ ಆಫೀಸರ್ ಆಗಿದ್ದರಿಂದ ನನ್ನ ಚೈಲ್ಡ್ಹುಡ್ಡಿಂದ ಚಿಕ್ಕವರಿದ್ದಾಗಿಂದನೂ ನಾನು ಅವ್ರು ಭಾಳ ರೈತರ ಜೊತೆ ಮೀಟಿಂಗ್ಸ್ ಮಾಡ್ತಿದ್ರು, ಎಷ್ಟೊಂದು ಎನ್ ಜಿ ಒಸ್ಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ನಾನು ಅದರಲ್ಲೆಲ್ಲ ಭಾಗಿಯಾಗಿರ್ತಿದ್ದೆ. ಸೊ ನಮ್ಮ ಸಿಟಿಯ ಜನಸಂಖ್ಯೆ ಬರೀ ಬರ್ತಾ ಇರೋದು ರೂರಲ್ ಇಂಟರ್ನೆಟ್ ಪ್ಲಸ್ ಟೆಕ್ನಾಲಜಿಗೆ. ಈಗ ಎಷ್ಟೋ ನಮ್ಮ ರೈತರು ನನಗೆ ಮಾತಾಡ್ಬೇಕಾದ್ರೆ ಅವ್ರು ಎಷ್ಟೊಂದು ಮಾಹಿತಿ ಇವರ್ಗ ಅಷ್ಟು ಚೆನ್ನಾಗಿದೆ, 4G ಎಷ್ಟು ಚೀಪ್ ಆಗಿದೆ. ಸೊ ಇದರಲ್ಲಿ ಬಹಳ ಅಪರ್ಚುನಿಟಿ ನನಗೂ ಇದೆ. ಸೊ ಎಲ್ಲ ಆ್ಯಪ್ಸೂ ಬಹಳ ದೊಡ್ಡದಾಗುತ್ತೆ, ನನಗಷ್ಟೇ ಲಾಭ ಅಂತಲೂ ಅಲ್ಲ, ಎಷ್ಟೊಂದು ರೈತರಿಗೆ ಅದು ಇನ್ನೊಂದು ನನಗೆ ಆಸಕ್ತಿ ಫ್ಯೂಚರ್ ಹಿನ್ನೆಲೆ ಇರೋದ್ರಿಂದ ಆಸಕ್ತಿ ಬೆಳೀತು. ಕರೆಕ್ಟ್. ಹಾಗಾಗಿನೇ ಈ ವಿಭಾಗಕ್ಕೆ ಬಂದರೆ ಕೇಳಿ ಅವರು ತಕ್ಷಣ ನನಗೆ ಇದ್ರ ಬಗ್ಗೆ ಒಂದು ಮಾಹಿತಿ ಬೇಕು ಅಂತ ಯಾವ್ದಾದ್ರು. ಹಾಂ ಸರ್, ಸೊ ಇದನ್ನು ಡೌನ್ಲೋಡ್ ಮಾಡೋದು ಭಾಳ ಈಸಿ ಇದೆ ಸರ್. ನಮ್ಮ ಕಂಪ್ನಿ ನಂಬರಿಗೆ ನೀವು ಒಂದು ಮಿಸ್ ಕಾಲ್ ಕೊಟ್ಟರೆ ಅಥವಾ ಕಾಲ್ ಮಾಡಿದ್ರೆ 63 622 6980 ಅಲ್ಲಿ ಅಥವಾ SMS ಅಲ್ಲಿ ನಿಮಗೆ ನಮ್ಮ ಆ್ಯಪಿನ ಗೂಗಲ್ ಪ್ಲೇ ಸ್ಟೋರ್ ಲಿಂಕನ್ನು ಕಳಿಸ್ಕೊಡ್ತೀವಿ. ನೀವು ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಅದನ್ನು ನೆಕ್ಸ್ಟಿಂದ ಯೂಸ್ ಮಾಡೋಕ್ಕೆ ಶುರು ಮಾಡ್ಬೋದು. ಆಲ್ರೆಡಿ ನಮ್ಮ ಮೈಸೂರು ಮತ್ತು ಮಂಡ್ಯ ಡಿಸ್ಟ್ರಿಕ್ಟ್ ಸುತ್ತಮುತ್ತ ಅದರಲ್ಲಿ ಲಿಸ್ಟ್ ನೋಡ್ಬಿಟ್ಟು ಕಾಲ್ ಮಾಡಿ ಎನ್ಕ್ವೈರೀಸ್ಗಳನ್ನ ಶುರು ಮಾಡ್ಕೋಬೋದು, ವಿಚಾರಣೆ ಮಾಡ್ಬೋದು. ಶರತ್ ಪಾಟೀಲ್ ಅವರೇ, ಸಾಮಾನ್ಯವಾಗಿ ನಮ್ಮ ರೈತರ ಸಮಯ ಮತ್ತು ಶ್ರಮ ಒಂದು ಕೃಷಿ ಭೂಮಿಯಲ್ಲಿ ಎಷ್ಟು ಸಿಗಳಾಗ್ಬೋದು, ಅದಕ್ಕೆ ಗೊಬ್ಬರ ತರೋದಾಗ್ಬೋದು, ರಾಸಾಯನಿಕ ಗೊಬ್ಬರಗಳನ್ನು ತರೋದಾಗ್ಬೋದು, ಇದರಲ್ಲೇ ಹೆಚ್ಚಿನ ಸಮಯ ಮತ್ತು ಅದಕ್ಕೂ ಕೂಡ ಈಗ ಮಾರುಕಟ್ಟೆ ವ್ಯವಸ್ಥೆಗೆ ಹಲವಾರು ಅಪ್ಲಿಕೇಶನ್ಗಳು ಬಂದಿದ್ದಾವೆ, ಒಂದಷ್ಟು ಸುಲಲಿತವಾದಂತಹ ಜಾಲದ ಮೂಲಕ ಕಂಡುಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಬೆಳೆದ ಮೇಲೆ ಮಾರುಕಟ್ಟೆಗಿಂತ ಈ ಪೈರನ್ನು ತರೋದು, ಈ ಥರದ ಶ್ರಮ ವಹಿಸಿ ಮತ್ತು ನಿಮ್ಮ ಬುದ್ಧಿಶಕ್ತಿಯನ್ನು ಕೂಡ ವಿನಿಯೋಗಿಸಿ ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆ ನಮ್ಮ ಎಲ್ಲ ರೈತ ಬಂಧವರ ಪರವಾಗಿ ಧನ್ಯವಾದಗಳನ್ನ ಹೇಳೋಣ. ಅದಕ್ಕೂ ಮುಂಚೆ ನಮ್ಮ ರೈತ ಬಾಂಧವರು ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು 3 ಬಾರಿ ನಮ್ಮ ರೈತರಿಗೆ ಹೇಳಿ. ನನ್ನ ನಂಬರ್ 63 622 6980 5. ಕೊಟ್ಟಿದ್ದಕ್ಕಾಗಿ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಗುಣಮಟ್ಟದ ಸಸ್ಯಗಳಲ್ಲ ಶರತ್ ಪ್ರಕಾಶ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ ವಾರದ ಕೃಷಿ ರಂಗ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯೋಕ್ ಆಗ್ತಿಲ್ಲ. ಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಪರಿಸರ ಗೀತೆ. ಅಸೀಮ ರೂಪಿ ಅಂಬರ ಅಂಬರದಲ್ಲಿ ಮುಂಗಾರು ಕೂಡಿದೆ, ಬಸವ ಬಿಸಿಲು ಮಾಗಿರುವಲ್ಲಿ ಮಂದಹಾಸಲ್ಲಿ ಹೊಸ ಆಸೆ ಹಾಡಿದೆ. ಅಸೀಮ ರೂಪಿ ಅಂಬರದಲ್ಲಿ ಅನನದಲ್ಲಿ ಹರಿದ್ವರ್ಣ ತೂಗಿದೆ, ಅದಮ್ಯ ಸಿರಿಯ ಸಂಭ್ರಮದಲ್ಲಿ ಒಳಗಿದೆ. ಹರ್ಷ ತರುವ ಮಾರುತನಲ್ಲಿ ಮಣ್ಣಿನ ವಸುಂಧರೆಯ ಹುಮ್ಮೈಯಲ್ಲಿ ಅನೂಹ್ಯ ಪದರ ಕಾರ್ಮುಗಿಲಲ್ಲೂ ಹೂ ಮಳೆಯ ಸಂಚಿದೆ. ಅಸೇ